ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಮ್ಪುರ ಗ್ರಾಮದ ರೈತರಾಗಿರ್ತಕ್ಕಂತಹ ಶ್ರೀಧರ್ ಕೆ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ, ಅವರ ಕೃಷಿ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ಕಾರ ಸರ್. ಶ್ರೀಧರ್ ಅವರೇ, ನಿಮ್ಮ ಸ್ವಂತ ಊರು ಕಡ್ಡಿರಾಮ್ಪುರ ಸರ್? ಮೂಲತಃ ಇಲ್ಲಿಯವರ ಅಥವಾ ಬೇರೆ ಎಲ್ಲಿಂದ ಬಂದಿರೋರ? ಇಲ್ಲಿಯವರ ಸರ್, ನಾವು ಮೊದಲು ಇದು ಬಳ್ಳಾರಿ ನಮ್ಮದು, ಆಮೇಲೆ ಕುರಕುಂಪೆಯಲ್ಲಿ ಇದ್ದರು, ಆಮೇಲೆ ಇಲ್ಲಿ ತೋಟ ಎಲ್ಲ ತೊಗೊಂಡು ಈ ಕಡೆ ಬಂದು ಸೇರಿ. ಯಾವಾಗ ಬಂದ್ರಿ ಈ ಕಡೆ? ಈಗ ಒಂದು 25-30 ವರ್ಷ ಇದು. ನೀವೇ ಇಲ್ಲಿಗೆ ಬಂದಿದ್ದ? ನಿಮ್ಮ ಅಜ್ಜಿ, ನಮ್ಮ ಅಜ್ಜಿಯಿಂದ ಕಾಲ ನಮ್ಮ ಇಲ್ಲಿ ಬಂದು ಈ ಕಡೆ ಇದೆ. ಹೌದಾ? ಒಂದು ರೀತಿಯಿಂದ ಅಲೆಮಾರಿ ಜೀವನ ನಿಮ್ದು. ಹ್ಞೂ ಸರ್. ಅಲ್ಲಿ ಏನು ಮಾಡ್ತಿದ್ರು ಮೊದಲೆಲ್ಲ? ಅಲ್ಲಿ ಕಂಬಳಿ ವ್ಯಾಪಾರ ಮಾಡ್ತಿದ್ರು ಸರ್, ಕುರ್ತಿ ಕುಲೋಬ ಕಸಬು. ಹೌದಾ? ಹ್ಞೂ ಸರ್. ಹ್ಞೂ. ಕುರುಬರು ನೀವು? ಹ್ಞೂ, ಕುರುಬರು ಸರ್. ಕಂಬಳಿ ತಯಾರು ಮಾಡ್ತಿದ್ರ? ಹಾಂ, ಕಂಬಳಿ ತಯಾರು ಮಾಡ್ತಿದ್ರು, ಅದನ್ನು ಪೂನಾ ಬಾಂಬೆ ಮಾರ್ಕೆಟ್ಗೆ ಅಲ್ಲಿ ಮಾರ್ಕೊಂಡು ಬರ್ತಿದ್ರು ಆ ಟೈಮ್ನಲ್ಲಿ. ಅಲ್ಲ, ನಿಮ್ಮ ಉದ್ಯಮ ದೊಡ್ಡ ಮಟ್ಟ ಆ ಟೈಮ್ನಲ್ಲಿ ದೊಡ್ಡದಾಗಿತ್ತು ಸರ್. ಅದು ಬರ್ತಾ ಬರ್ತಾ ಈಗ ಚೇಂಜ್ ಆದಮೇಲೆ ಜವಳಿಗೆ ಅವು ಇಲ್ಲ ಬೇರೆ ಬಂತಲ್ಲ, ಅವಾಗ ಕಡಿಮೆ ಆಗ್ತಾ ಬಂತು. ಅದರ ಅನುಭವ ಇದೆ ನಿಮಗೆ ಕಂಬಳಿ ತಯಾರು ಮಾಡೋ ಸರ್? ಇಲ್ಲ, ಅನುಭವ ಇಲ್ಲ ನಮಗೆ, ಅದು ನಮ್ಮ ಅಜ್ಜಿ ಕಾಲದಲ್ಲೇ ಮುಗಿದು. ನಾವೀಗೆಲ್ಲ ವ್ಯವಸಾಯ ಕೃಷಿಕರಾಗ್ಬಿಟ್ಟಿವಿ. ಹಾಂ ಹಾಂ. ನೀವು ನೋಡಿದ್ದು ನೆನಪಿದೆಯಾ ಕಂಬಳಿ? ನೋಡಿಲ್ಲ, ಅದು ನಮ್ಮ ಅಜ್ಜಿ ಕತೆ ಹೇಳ್ತಿದ್ರು, ಅದನ್ನ ಹೇಳ್ತಾ ಇದ್ರು, ಅದನ್ನೆಲ್ಲ ತಿಳ್ಕೊಂಡು ಇದು ಮಾಡ್ಕೊಂಡಿದ್ದೆ. ಎಲ್ಲೆಲ್ಲಿ ಹೋಗ್ತಿತ್ತು ಅಂತೆ ಅವಾಗೆಲ್ಲ? ಅವೆಲ್ಲ ಪೂನಾ ಬಾಂಬೆದಲ್ಲೆಲ್ಲ ಮಾರ್ಕೊಂಬರ್ತಿದ್ರು ಅಂತ ಹೇಳ್ತಿದ್ರು ಸರ್ ಅವಾಗ. ಆಮೇಲೆ ಬಡತನ ಬಂತು, ಎಲ್ಲ ಸ್ವಲ್ಪ ಲಾಸ್ ಆದವು, ಎಲ್ಲ ಊರೂರು ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಅವಾಗ ಹೋದ್ರು. ಅವಾಗ ಕುರೆಕುಂಪೆಯಲ್ಲಿ ಜೀವನ ಮಾಡಿದ್ರಲ್ಲ ನಮ್ಮ ಅಜ್ಜಿಯವರು, ಅಲ್ಲಿ ಸ್ವಲ್ಪ ಚೆನ್ನಾಗಾಗಿ ಇಲ್ಲಿ ಈ ಕಡೆ ಕಮಲಾಪುರದಲ್ಲಿ ಸ್ವಲ್ಪ ಸಂಬಂಧ ಬೆಳೀತು, ಇಲ್ಲಿ ಭೂಮಿಗಳು ತಗೊಂಡು ಇಲ್ಲಿ ಕಡೆ ಬಂದರು ಸರ್. ನಿಮ್ಮ ಅಜ್ಜಿಯವರು ಇಲ್ಲಿಗೆ ಬಂದಿದ್ರ? ನಮ್ಮ ಅಜ್ಜಿನೇ ಇಲ್ಲಿ ಬಂದು ಇಲ್ಲಿಗೆ ಬಂದಿದ್ದು. ಹ್ಞೂ ಸರ್. ಇಲ್ಲಿ ಬಂದಾಗ ಹೆಂಗಿತ್ತಂತ ನಿಮ್ಗೆ ಏನೇನು ಹೇಳ್ತಿದ್ರು? ಅವಾಗ ಕಷ್ಟ ಇತ್ತು ಸರ್, ಫಸ್ಟ್ ನಮ್ಮ ಅಜ್ಜಿ ಕಾಲದ ಕಷ್ಟ ಇತ್ತು, ಕಷ್ಟದಿಂದ ಅವಾಗೇನು ಭೂಮಿ ಇದ್ದಿಲ್ಲ, ಏನಿದ್ದಿಲ್ಲ. ಆಮೇಲೆ ಒಂದು ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದು? ಅಲ್ಲಿ ಅಂಗಡಿ ಇತ್ತು ಸರ್, ಅಲ್ಲಿ ಇದು ರೇಷನ್ ಅಂಗಡಿ ಇತ್ತು. ಆ ಅಂಗಡಿ ಮಾಡ್ಕೊಂಡು ಮಾಡ್ಕೊಂಡು ದೊಡ್ಡದಾಗಿ ದೊಡ್ಡ ಮಟ್ಟದಾಗ ಒಂದು ಇಲ್ಲಿ ಒಂದು 5 ಎಕರೆ ಭೂಮಿ ತಗೊಂಡು ಹಾಗೆ ಈ ಕಡೆ ಬಂದು ಈ ಕೃಷಿ ಮಾಡಿದ್ರಲ್ಲಿ ಸರ್. ಅಜ್ಜಿನೇ ಎಲ್ಲ ಲೀಡ್ ಮಾಡಿರೋದು? ಲೀಡ್ ಇಲ್ಲ ಅಜ್ಜಿ, ನಮ್ಮ ಅಜ್ಜಿ ಕುರೆಕುಂಪೆ ಬಸಮ್ಮ ಅಂತಾರೆ. ಅಜ್ಜ ಅಂದ್ರೆ? ಅಜ್ಜ ಬರ್ಮಪ್ಪ ಅವರು, ಅಷ್ಟು ಇದಿಲ್ಲ, ಒಂದು ಕಡಿಮೆ ಇದರಲ್ಲೇ ತಿರ್ಕೊಂಡ್ರು ಅವರು. ಓಹೋ. ನಿಮ್ಮನ್ನೆಲ್ಲ ಲೀಡ್ ಮಾಡ್ಕೊಂಬಂದಿರೋದು ಅವರೇ? ನಮ್ಮ ಅಜ್ಜಿನೇ ಸರ್. ನಿಮ್ಮ ಸಾಕು ಬೆಳೆಸ್ಕೊಂಡು ಬಂದಿದ್ದು? ಹ್ಞೂ ಸರ್. ಹಾಂ ಹಾಂ ಹಾಂ. ಅಜ್ಜಿ ಹೆಸರು ಏನಂದ್ರಿ? ಕುರೆಕುಂಪೆ ಬಸಮ್ಮ ಅಂತಾರೆ ಸರ್. ಓಹೋ. ಈಗಲೂ ಇದ್ದಾರಾ? ಇಲ್ಲ ಸರ್, ಅವ್ರು ತಿರ್ಕೊಂಡು 93ನಾಗೆ ತಿರ್ಕೊಂಡ್ರು ಸರ್. ಹೌದಾ? ಹ್ಞೂ ಸರ್. ಹ್ಞೂ. ಸೊ ಇಲ್ಲಿಂದ ಬಂದಮೇಲೆ ನೀವು ಕೃಷಿಯಲ್ಲಿ ತೊಡ್ಕೊಂಡು? ಕೃಷಿಯಲ್ಲಿ ತೊಡ್ಕೊಂಡು ಸರ್. ಏನೇನು ಬೆಳಿತೀರಿ? ಕಬ್ಬು, ಬಾಳೆ ಬೆಳಿತೀವಿ ಸರ್. ಇಲ್ಲಿ ಈ ಭಾಗದಲ್ಲಿ ಅವೇ ಮುಖ್ಯ ಬೆಳೆಗಳು? ಅವೇ ಮುಖ್ಯ ಬೆಳೆ ಸರ್. ಏನು ಕಬ್ಬು 3 ವರ್ಷ ಆದಮೇಲೆ ಚೇಂಜ್ ಮಾಡ್ತೀವಿ ಸರ್, ಒಂದು ರೊಟೇಷನ್. ಆಮೇಲೆ ಸೆಣಬು ಹಾಕೊಂಡು ಸ್ವಲ್ಪ ಭೂಮಿ ಸತು ಮಾಡ್ಕೊಳಕ್ಕೆ ಆಮೇಲೆ ಭತ್ತ ಬೆಳಿತೀವಿ ಸರ್. ಅದು ಭತ್ತ ಅಷ್ಟೇನು ಲಾಭದಾಯಕವಾಗಿಲ್ಲ ಸರ್, ಬಟ್ ಬೆಳೆ ಚೇಂಜ್ ಮಾಡೋಕ್ಕೋಸ್ಕರ ಅದನ್ನ ಭತ್ತ ಬೆಳಿತೀವಿ ಸರ್. ನಿಮ್ಮ ತಂದೆಯವರು ಕೃಷಿ ಮಾಡ್ತಿದ್ರೆ? ನಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು ಸರ್. ಫಸ್ಟ್ ಎಲ್ಲ ಅಂಗಡಿ ಮಾಡಿದ್ರು ಸರ್, ಅಂಗಡಿಯಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು, ಇಲ್ಲಿ ಬಂದು ಕೃಷಿ ಮಾಡಿದ್ರು. ಅದೇ ಹಿಂಗೆ ಕಂಟಿನ್ಯೂ ನಾವು ಹಂಗೆ ಮಾಡ್ಕೊಂಡು. ಇಲ್ಲಿ ಅಂಗಡಿ ಶುರು ಮಾಡಿದ್ರ? ಇಲ್ಲ ಸರ್, ಇಲ್ಲಿ ಮಾಡಿಲ್ಲ. ಮಾಡಿಲ್ಲ? ಇಲ್ಲ ಸರ್. ಈಗ ನಿಮ್ಮ ತಂದೆಯವ್ರ ಕಾಲದ ಕೃಷಿಗೂ ನಿಮ್ಮ ಕಾಲದ ಕೃಷಿಗೂ ನೀವು ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ? ಸರ್, ನಮ್ಮ ತಂದೆ ಕಾಲದ ಕೃಷಿ ಅಂದರೆ ಆಗಿನ ಕಾಲದಲ್ಲಿ ಈ ರಾಸಾಯನಿಕ ಗೊಬ್ಬರ ದರ ಕಡಿಮೆ ಇತ್ತು ಸರ್. ಅವಾಗ 275 ರೂಪಾಯಿ ಕಾಂಪ್ಲೆಕ್ಸು, 315 ರೂಪಾಯಿ ಪೊಟ್ಯಾಶು, 100 ರೂಪಾಯಿ ಯೂರಿಯಾ ಇತ್ತು. ಆಮೇಲೆ ಆಗ ಯಥೇಚ್ಛ ಇಲ್ಲಿ ಇದು ಪಶು ಸಾಕಾಣಿಕೆ ಇತ್ತು ಸರ್, ಅದು ಗೊಬ್ಬರ ಹಾಕ್ತಿದ್ರು. ಆಮೇಲೆ ಬೆಳೆ ಚೇಂಜ್ ಮಾಡ್ತಿದ್ರು. ಆ ಟೈಮ್ನಲ್ಲಿ ಬರ್ತಕ್ಕಂಥ ಇದು ಟನ್ನೇಜ್ ಈ ಕಬ್ಬಿಂದಾಗಲಿ ಬಾಳೆ ಆಗಲಿ ಅತಿ ಹೆಚ್ಚು ಇತ್ತು ಸರ್. ಆಮೇಲೆ ರೇಟ್ ಕೂಡ ಚೆನ್ನಾಗಿತ್ತು. ಆವಾಗ ಡಿವೈಡಿಂಗ್ ರೂಲ್ ಇತ್ತು ಸರ್, ಈ ಕಡೆ ಒಂದೇ ಬಾಳೆ ಬೆಳೀತಿದ್ರು ಸರ್. ಈಗ ಎಲ್ಲ ಕಡೆನೂ ಬಾಳೆ ಬೆಳೀತಿದ್ರು ಸರ್. ಈಗ ಹೊಸಪೇಟೆ ತಾಲೂಕಿನಲ್ಲೆಲ್ಲ ಈಗ ಕಬ್ಬು ಫ್ಯಾಕ್ಟ್ರಿ ಇಲ್ಲಲ್ಲ ಸರ್, ಈಗ ಆ ಸೈಡ್ ಕೂಡ ಬಾಳೆ ಬೆಳೀತಾ ಇದಾರಲ್ಲ, ಹೀಗಾಗಿ ಸ್ವಲ್ಪ ಇದು ದರದಲ್ಲಿ ಸ್ವಲ್ಪ ಇದಾಗಿದೆ ಸರ್. ಅಂದರೆ ಈಗ ಸಕ್ಕರೆ ಕಾರ್ಖಾನೆ ಇಲ್ಲಿ ಇಲ್ಲದ್ರಿಂದ ಬಾಳೆ ಬೆಳೆಗೆ ಹೆಚ್ಚು ಜನ ಪರಿವರ್ತನೆ ಆಗಿದ್ದಾರೆ ಸರ್. ಅದರಲ್ಲಿ ಏಲಕ್ಕಿ ಬಾಳೆಯಲ್ಲಿ ಸ್ವಲ್ಪ ರೇಟ್ ಚೆನ್ನಾಗಿರೋದಕ್ಕೋಸ್ಕರ. ಆಮೇಲೆ 4-5 ವರ್ಷ ಈ ಗಾಳಿ ಇಲ್ಲ ಸರ್, ಗಾಳಿ ಇಲ್ಲ. ಮುಂಗಾರು ಅಂದರೆ ಈಗ ಮುಂಗಾರು ಗಾಳಿ ಬರ್ತಿತ್ತು ಸರ್, ದೊಡ್ಡ ಗಾಳಿ ಬರ್ತಿತ್ತು. ಅದು ಆ ಗಾಳಿಗೆ ಒಂದು ಸರಿ ಬೆಳೆ ನಾಶ ಆಯ್ತಂದರೆ 3 ವರ್ಷ ಬೇಕು ಸರ್ ಅದನ್ನ ನಾವು ಒಂದು ಬಿಡಿಸ್ಕೋಬೇಕಂದ್ರೆ, ಅಂದರೆ ಮತ್ತೆ ಸರಿದಾರಿಗೆ ಬರ್ಬೇಕಂದ್ರೆ 3 ವರ್ಷ ಬೇಕು ಸರ್. ಈಗ 4-5 ವರ್ಷದಿಂದ ಗಾಳಿ ಇಲ್ಲ. ಆಮೇಲೆ ಒಂದು ಸರ್, ಎರಡು ಈ ಸುಗಂಧಿ ಈ ಏಲಕ್ಕಿ ಬಾಳೆ ಸುಗಂಧಿ ಏನಂದ್ರೆ ಬಿಡಲ್ಲ ಸರ್, ಗಾಳಿಗೆ ಬೀಳಲ್ಲ ಜಾಸ್ತಿ. ಏಲಕ್ಕಿ ಬಾಳೆಗೆ ಬಾಳೆ ಜಾಸ್ತಿ ಬೀಳ್ತಿತ್ತ? ಹೌದು ಸರ್. ಏಲಕ್ಕಿ ಬಾಳೆ ಇದೆಲ್ಲ ಸರ್, ಅದು ಬಾಳೆ ಇದು ಹೈನುಗಾರಿಕೆಲ್ಲ ಇದು ಜರ್ಸಿ ಆಕಳ ಇದ್ದ ಹೆಂಗೆ ಸರ್ ಅದು? ಅದು ಬಿತ್ತಂದ್ರೆ ಶಟ್ಲು ಸಾಫ್ ಸರ್, ಒಂದೇ ಸರಿ ಇದು ಸರ್. ಇದು ಸುಗಂಧಿ ಎಲ್ಲ ಆದರೆ ಬಿದ್ದರೆ ಒಂದು 300 ಗಿಡ ಹೋಗ್ತಾವೆ, 400 ಗಿಡ ಹೋಗ್ತಾವೆ ಸರ್. ಅರ್ಧ ಹೋಗ್ತಾ ಅರ್ಧ ಉಳಿತಿತ್ತು. ಹಾಗಾಗಿ ಸಂಪೂರ್ಣವಾಗಿ ನಾಶ ಆಗ್ಬಿಡ್ತದ ಗಾಳಿಗೆ? ಹ್ಞೂ ಸರ್, ಸಂಪೂರ್ಣ ನಾಶ ಆಗ್ಬಿಡ್ತದೆ. ಒಂದು ಸಣ್ಣ ಗಾಳಿ ಬಂದ್ರೆ ಸಾಕು ಸರ್, ಒಂದು ಇನ್ನೊಬ್ಬ ಗಿಡ ಅಂದ್ರೆ ಅಷ್ಟು ಲಾಸ್ ಆಗ್ಬಿಡುತ್ತೆ. ಅಷ್ಟು ಲಾಸ್ ಆಗಿ ಮೂರು ವರ್ಷ ಬೇಕು ರಿಕವರಿ ಆಗೋಕೆ, ಮೂರು ವರ್ಷ ಬೇಕು ಸರ್. ಈಗ 4-5 ವರ್ಷದಿಂದ ಗಾಳಿ ಇಲ್ಲ ಸರ್, ಎಲ್ಲ ಅದಕ್ಕೋಸ್ಕರ ಎಲ್ಲ ಕಡೆ ಚೆನ್ನಾಗೈತೆ. ಬಟ್ ಏನಂದ್ರೆ ಲಾಸ್ಟ್ 2 ಇಯರ್ಸು ಲಾಕ್ಡೌನು ಕೊರೋನಾಯಿಂದ ರೇಟ್ ಡೌನ್ ಆಗಿತ್ತು ಸರ್. ಅದು ರೇಟ್ ಡೌನ್ ಆಗಿಬಿಟ್ರೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಸರ್. ಈಗ ನೀವು ಮುಖ್ಯವಾಗಿ ಬಾಳೆ ಮತ್ತು ಕಬ್ಬು ಬೆಳಿತೀರಿ? ಹ್ಞೂ ಸರ್. ಭತ್ತ ಬೆಳಿತೀರಿ? ಭತ್ತ 3 ವರ್ಷಕ್ಕೊಂದ್ಸರಿ ಸರ್, ಯಾವುದಾದ್ರು ಬಲ ಚೇಂಜ್ ಮಾಡೋಕ್ಕೋಸ್ಕರ. ಕಬ್ಬು ಯಾವ ತಳಿಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ತೀರಿ ಸರ್? ಈಗ ಕಬ್ಬು 2 ವಿಧ ಮಾಡ್ಕೊಂಡಿದ್ದೀವಿ ಸರ್. ಈಗ ನಮ್ಮಲ್ಲಿ ಫ್ಯಾಕ್ಟ್ರಿ ಇಲ್ಲ. ಈಗ 517 ಅನ್ನೋದು ಒಂದು ಒಳ್ಳೆ ಚೆನ್ನಾಗಿ ಒಳ್ಳೆ ಕಬ್ಬು ಬಂದಿದೆ, ವೆರೈಟಿ ಕಬ್ಬು ಸರ್. ಅದು 12-14 ತಿಂಗಳಾದರೆ 60-70 ಟನ್ ಬೆಳೀತದೆ ಸರ್. ಬೆಳೀತು ಒಳ್ಳೆ ಚೆನ್ನಾಗಿ ಸರ್, ರೈತರಿಗೆ ಒಂದು ಶ್ರೀರಕ್ಷೆ ಇದ್ದಂಗೆ ಅದು. ಬಟ್ ಏನಂದರೆ ಈ ಕಾಣದವರು ತಗೊಳ್ಳಲ್ಲ ಸರ್, ಬೆಲ್ಲ ಆಗಲ್ಲ ಇದು ಅಂತ ಆ ಟೈಪ್ ಅನ್ಕೊಂತಾರೆ ಸರ್. ಅದು ಬೆಳೀತಾರೆ ಯಾಕೆ? ಅದು ಈಗ ಫ್ಯಾಕ್ಟ್ರಿಗೋಸ್ಕರ ಆಗಿಬಿಟ್ಟಿದೆ ಸರ್, ಸಕ್ಕರೆಗೆ ಜಾಸ್ತಿ ಆಗಿದೆ. ಬಟ್ ಏನಂದ್ರೆ ಇಲ್ಲಿ ಲೋಕಲ್ ಫ್ಯಾಕ್ಟ್ರಿ ಇದ್ದರೆ ನಮ್ಗೆ ಹೆಚ್ಚು ಉಳಿತಾಯ ಆಗ್ತಿತ್ತು ಸರ್. ಈಗ ನಾವು ದೂರದ ಫ್ಯಾಕ್ಟ್ರಿ ಕಳಿಸ್ತೀವಲ್ಲ, ಎಲ್ಲ ಹೋಗಿ 1800 ರೂಪಾಯಿ ಉಳಿತು ಸರ್ ಟನ್ನೇಸ್. ಹೌದಾ? ಟನ್ನಿಗೆ 1800 ರೂಪಾಯಿ, ಬರೀ 1800 ರೂಪಾಯಿ ಉಳಿಯುತ್ತೆ. ಒಂದು 50 ಟನ್ ಅಂದ್ರೆ 1890 ಎಕ್ರೆ ಕಂಪಲ್ಸರಿ 50,000 ಖರ್ಚು ಬಂದೇ ಬರುತ್ತೆ ಸರ್. 25,000 ರೂಪಾಯಿ ಗುತ್ತಿಗೆ, 75,000 ಒಂದು 15,000 ಉಳಿತು, ಇದು ಅಷ್ಟನ್ನೇ ಸಿಗುತ್ತೆ. ಈ ಕೆಲವು ಬೆಳೆ ಇರೋದೆಲ್ಲ ಈ ಗಾಣದ ಮೇಲೇ ಡಿಪೆಂಡ್ ಆಗಿರೋ. ಈಗ ನಮಗೆ ಫ್ಯಾಕ್ಟ್ರಿ ಬೇಡ, ಗಾಣ ಕೊಡಿ ಅಂದರೆ ಈ ಬೆಲದ ರಾಜ, ಈ ಜೈ ಭೀಮು, ಇದು ಬೇರೆ ಬೇರೆ ವೆರೈಟಿ ತಿಳ್ಕೋಬೇಕು ಸರ್, ಇವೆರಡೇ ತಿಳ್ಕೋಬೇಕು. ಈಗ ನೀವು ಯಾವ್ದಕ್ಕೆ ಡಿಪೆಂಡ್ ಆಗಿದ್ದೀರಿ? ಈಗ ನಾನು 2 ವೆರೈಟಿ ಮಾಡ್ಕೊಂಡಿದ್ದೀನಿ ಸರ್. ಒಂದು 4 ಎಕರೆ 517 ತೊಳ್ದಿದ್ದೀನಿ, 4 ಎಕರೆ ಇದು ಜೈ ಭೀಮ್ ತೊಳ್ಕೊಂಡಿದ್ದೀನಿ. ಜೈ ಭೀಮ್ ಏನಂದ್ರೆ ಅದು ಟನ್ನೇಸ್ ಬರಲ್ಲ ಸರ್. ಹೌದಾ? ಅದು 50 ಟನ್ಕಿಂತ ಜಾಸ್ತಿ ಬರಲ್ಲ. ಒಂದು ಎರಡನೇದು ಏನಂದ್ರೆ ಸರ್, ನಮ್ಮಲ್ಲಿ 2 ಥರ ಭೂಮಿ ಇದೆ ಸರ್. ತುಂಗಭದ್ರಾ ನದಿ ನೀರಿನ ಅಂಚಿನ ಭೂಮಿಗಳೇನದು ಫಲವತ್ತಾದ ಭೂಮಿಗಳು ಸರ್. ಅವು 60-70 ಟನ್ ಬೆಳೀತಾವೆ. ಈ ಕಡೆ ಮೇಲ್ಗಡೆ ಬಂದರೆ ಇವೆಲ್ಲ ಮರಳು ಮಿಶ್ರಿತ ಭೂಮಿಗಳು, ಅಂದರೆ ನೀರು ಕಂಪಲ್ಸರಿ ಕೇಳ್ತಾವೆ ಸರ್. ವಾರಕ್ಕೊಂದ್ಸರಿ ನೀರು ಕಂಪಲ್ಸರಿ ಕೊಡಲೇಬೇಕು. ಒಂದ್ಸರಿ ಬೇಸಿಗೆಯಲ್ಲಿ 1 ತಿಂಗಳು ನೀರು ಕಳೀತಾರೆ. ಚೆನ್ನಾಗಿ ಬಂದಿರುತ್ತೆ ಕಬ್ಬು, 1 ತಿಂಗಳಲ್ಲಿ ನೀರಿಂದು ಇದು ಅಭಾವದಿಂದ ಟನ್ನೇಜ್ ಒಂದು 5-6 ಟನ್ 7 ಟನ್ ಕಡಿಮೆ ಆಗ್ತದೆ ಸರ್. ಹೀಗಾಗಿ ಭಾಳ ನಷ್ಟ ಅನ್ಸರ್. ಇಲ್ಲಿ ರೈತರು ಏನಂದ್ರೆ ಸುಮ್ಮನೆ ಕಬ್ಬು ಕಬ್ಬು ಅಂತಾರೆ. ಬಟ್ 40-45 ಟನ್ ಅಂದರೆ ಹೆಚ್ಚು ಸರ್, 40 ಟನ್ ಅಂದರೆ ಈ ಬೆಳೆಗಳಿಗೆ. ಈಗ ನಾವು ಈ ಕಡೆ ಫ್ಯಾಕ್ಟ್ರಿನೂ ನೋಡಬೇಕು, ಈ ಕಡೆ ಗಾಣದ್ದು ನೋಡ್ಕೊಂಡು ನಾವು ಕಬ್ಬು ತಿಳ್ಕೋಬೇಕು ಸರ್. ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದ್ಸರಿ ಫ್ಯಾಕ್ಟ್ರಿನೂ ಚೆನ್ನಾಗಿ ತೊಗೊಂಡೋಗ್ತಾನೆ, ಒಂದೊಂದ್ಸರಿ ಲೇಬರ್ ಪ್ರಾಬ್ಲಮ್ ಆಗಿ ಕಡೆಯಲ್ಲ ಅಂತಾರೆ. ಕಡೆಯಲ್ಲ ಅಂದ್ರೆ ನಾನು 50 ಜಾಸ್ತಿ ಕೊಡ್ತೀನಿ ಅಂತ ಒಬ್ಬ ರೈತ ಅಂತಾನೆ. ದೂರದ ರೈತ ಬಂದು ನಾನು 100 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತಾನೆ. ಈಗ ಏರ್ಕಾಂತ ಹೋಗುತ್ತೆ, ಆವಾಗ ನಾವು ಫ್ಯಾಕ್ಟ್ರಿಗೆ ಕೊಡೋದು ಸ್ವಲ್ಪ ಲಾಸ್ ಅನಿಸುತ್ತೆ, ಹೆಚ್ಚು ಲಾಸ್ ಬರುತ್ತೆ. ನಾವು ಆವಾಗ ಏನು ಮಾಡಬೇಕು, ನಾವು ಮತ್ತೆ ನಾವು ತಡೆದು ಈ ಗಾಣಕ್ಕೆ ಕಳಿಸ್ಬೇಕು ಸರ್ ಕಬ್ಬು. ಗಾಣದಲ್ಲಿ ಒಂದು ಏನಂದ್ರೆ ಅವರೇ ಕಟ್ಕೊಂಡು ಅವರೇ ಹೋಗ್ತಾರೆ, ಒಂದು 2,000-2,500 ಬೆಲ್ಲದ ರೇಟ್ ಏನೇ ಇರುತ್ತೆ ಆ ರೇಟ್ನ ತಕ್ಕಂತೆ ಏರ್ಸ್ಕೊಂತಿರ್ತಾರೆ ಸರ್. ಹಾಗಾಗಿ ಅಲ್ಲಿ ನಿಮಗೆ ಟನ್ನೇ ಸಿಗಲ್ಲ ಸರ್. ಈ ವೆರೈಟಿ ಕಬ್ಬು ತೊಗೊಂಡೋದ್ರೆ ಟನ್ನೇ ಸಿಗಲ್ಲ. ಈಗ ಜೈ ಭೀಮು ಅದು 40 ಟನ್ ಅಂದರೆ ಹೆಚ್ಚು ಬೆಳೆಯಲ್ಲ ಸರ್. ನೀನು ಎಷ್ಟು ಚೆನ್ನಾಗಿ ಇದು ಮಾಡಿ ಉಪ್ಪು ಗೊಬ್ಬರ ಫಲವತ್ತಾಗಿ ಮಾಡಿದ್ರು ಕೂಡ 40-45 ಟನ್ನೇ. ಕಬ್ಬು ನೋಡೋಕೆ ಚೆನ್ನಾಗಿರುತ್ತೆ ಸರ್, ಅಬ್ಬಬ್ಬ ಎಷ್ಟು ಚೆನ್ನಾಗಿ ಬೆಳೆದ ಎಷ್ಟು ಚೆನ್ನಾಗಿ ಬೆಳೆದ, ಆದರೆ ಕಳೆದ್ರೆ 40-45 ಟನ್ನೇ ಬರುತ್ತೆ ಸರ್. ತಳಿನೇ ಆಗಿದೆ ಸರ್. ಈಗ 517 50-60 ಟನ್ ಆರಾಮ್ ಬರುತ್ತೆ, ಖರ್ಚು ಕಡಿಮೆ, ಕಬ್ಬಿನವ್ರು ತಗೊಳ್ಳಲ್ಲ ಸರ್, ಬೆಲ್ಲ ಆಗಲ್ಲ ಅಂತಾರೆ. ಈ ತರ ಬಾಳೆ ಯಾವ್ದು ಬೆಳಿತೀರಿ? ನಾವು ಸುಗಂಧಿ ಏಲಕ್ಕಿ 2 ಬೆಳಿತೀವಿ ಸರ್. ಯಾಕೆ ಅಂದ್ರೆ ಸುಗಂಧಿ ಏನಂದ್ರೆ ಸರ್, ಅದೇ ಸರ್, ಈಗ ಸುಗಂಧಿ ಏನಂದ್ರೆ ಒಂದು ಮ್ಯಾಕ್ಸಿಮಮ್ ಇದು ನಮಗೆ ಆದಾಯ ಸಿಗುತ್ತೆ. ಇದು ನಮ್ಮ ಜವಾರಿ ಆಕಳು ಇದ್ದಂಗೆ ಸರ್, ಸುಗಂಧಿ ಏಲಕ್ಕಿ ಬಂದು ನಮಗೆ ಇದು ಜರ್ಸಿ ಆಕಳು ಇದ್ದಂಗೆ ಸರ್. ಅದು ಹಾಲು ಜಾಸ್ತಿ ಕೊಡುತ್ತೆ, ಅದ್ರದ್ದು ಖರ್ಚು ಜಾಸ್ತಿ ಇರುತ್ತೆ, ಅದ್ರ ರಿಸ್ಕ್ ಜಾಸ್ತಿ ಇರುತ್ತೆ. ಅದನ್ನು ಏನಾದರೂ ಒಂದು ಇದು ಬಂದರೆ ಮೆಡಿಸಿನ್ ಹಂಗೆ ಅದು ಇನ್ಕ್ಲೇ ಮಾಡಬೇಕು, ಅತಿ ಹೆಚ್ಚು ಮೇವು ಹಾಕಬೇಕು, ಅದನ್ನು ಅತಿ ಹೆಚ್ಚು ಸುರಕ್ಷಿತವಾಗಿ ನೋಡ್ಕೋಬೇಕು. ಆ ಥರನೇ ಇದು ಏಲಕ್ಕಿ ಬಾಳೆ ಸರ್. ಏಲಕ್ಕಿ ಬಾಳೆ ಒಂಥರ ಹಿಂಗಾರು ಮಳೆಗೆ ಈ ಥರ ಬಗ್ಗಿರುತ್ತೆ, ಅದಕ್ಕೊಂದು ಬೆಲ್ಟ್ ಹಾಕಿ ಎಳ್ಕೊಬೇಕು. ಮತ್ತು ಇನ್ನೊಂದ್ಸರಿ ಗಾಳಿ ಈ ಕಡೆ ಬಂದರೆ ಮತ್ತೊಂದು ಇನ್ನೊಂದ್ಸರಿ ಬಿಚ್ಚಿ ಮತ್ತು ಈ ಸೈಡ್ ಎಳ್ಕೋಬೇಕು, ದಿನ ನೋಡ್ಕೊಂತಿರ್ಬೇಕು ಸರ್. ಅದು ಇದು ಜವಾರಿ ಆದರೆ ಹಿಂಗೆ ಬಿಟ್ಟರು ವರವಾಗಿ ಮೇಯ್ಕೊಂಡು ಬಂದು ಹಾಲು ಕೊಡೋದು ಸರ್, ಸುಗಂಧ ಆಯ್ತಾರೆ ಸರ್. ನೀವೇನು ಕೆಲಸ ಮಾಡಬಾರ್ದು, ಒಂದ್ಸರಿ ಮುಂಗಾರು ಮಳೆ ಸ್ಟಾರ್ಟ್ ಆಗ್ತೈತೆ ಅಂದಾಗ ಎಲ್ಲ ಕೆಲಸ ಮಾಡಿ ಉಪ್ಪಾಕಿ ಗೊಬ್ಬರ ಬಿಟ್ಟರೆ ಗೊನೆ ಬೀಸ್ಬಿಡುತ್ತೆ ಸರ್. ಅದು ಆದರೆ ಇದ್ರ ಲಾಭ ಕಡಿಮೆ, ಇದು ಲಾಭ ಜಾಸ್ತಿ, ಇದು ರಿಸ್ಕ್ ಕಡಿಮೆ, ಇದು ರಿಸ್ಕ್ ಜಾಸ್ತಿ ಅಷ್ಟೇ ನೋಡಿ ಸರ್. ನೀವು ಎರಡರಲ್ಲೂ ಕಾಲಿಟ್ಟಿದ್ದೀರಿ? ಎರಡರಲ್ಲೂ ಮಾಡುವ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಸರ್. ಈಗ ಒಂದೊಂದ್ಸರಿ ಈಗ ಚೆನ್ನಾಗಿದೆ ಸರ್, ಈಗ ಸುಗಂಧಿ ಚೆನ್ನಾಗಿತ್ತು, 26 ರೂಪಾಯಿ ರೇಟ್ ಇದೆ. ಏಲಕ್ಕಿ ಚೆನ್ನಾಗಿದೆ, 52 ರೂಪಾಯಿ ರೇಟ್ ಇದೆ. ಇದು ಅರ್ಧ, ಇದು ಅರ್ಧಕ್ಕೆ ವ್ಯತ್ಯಾಸ ಆಗುತ್ತೆ ಸರ್. ತೂಕ ಯಾವುದು ಹೆಚ್ಚು ಬರ್ತದೆ ಸರ್? ಇದು 20 ಕೆಜಿವರೆಗೆ ಬರುತ್ತೆ ಸುಗಂಧಿ ಆವ್ರೇಜ್ ಸರಾಸರಿ. ಇದು 10-12 ಕೆಜಿವರೆಗೆ ಬರುತ್ತೆ. ಮತ್ತೆ ಎಲ್ಲ ಅಲ್ಲಿಗೆ ಆಗ್ತದೆ? ಇಲ್ಲ ಸರ್, ಇದು 520 ಆಗುತ್ತೆ. ಇದು 520 ಆಗುತ್ತೆ. ಈ ವರ್ಷ ಇದೆ ಸರ್, ಈ 4 ವರ್ಷದಿಂದ ನೋಡಿದ್ರೆ ರೇಟ್ ನೋಡಿದರೆ ಈ ವರ್ಷನೇ ಇರೋದು. ಆಮೇಲೆ ಕಡಿಮೆ ಆಗ್ತಾ ಹೋಗ್ತದೆ ಸರ್. ಮತ್ತು ಇದು ದೀಪಾವಳಿ ನಂತರ ದೀಪಾವಳಿ ನವಂಬರ್ವರೆಗೆ, ನವಂಬರ್ ನಂತರ ಅಲ್ಲಿವರೆಗೆ ಸ್ವಲ್ಪ ಕಡಿಮೆ ಆಗ್ತದೆ, 15, 16, 14, 12 ಆ ಥರ ಆಗುತ್ತೆ ಸರ್. ನೀವು ಈ ಬಾಳೆಗೆ ಮಾರುಕಟ್ಟೆ ಎಲ್ಲಿದೆ? ನಾವು ಈ ಮಾರ್ಕೆಟ್ ಹೊಸಪೇಟೆಯಲ್ಲಿ ಸರ್. ಅವ್ರಿಗೆ ಕಟ ಮಾಡ್ಕೊಂಡು ಹೋಗ್ತಾರೆ? ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಸರ್. ಇಲ್ಲ ಸರ್, ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ, ಈಗ ಒಳ್ಳೆ ರೇಟ್ ಇದೆ ತೂಕದಲ್ಲಿ, ನಾವು ಇಲ್ಲೇ ಕಟಿಂಗ್ ಮಾಡ್ತೀವಿ ಸರ್. ಇಲ್ಲೇ ಬೇರೆಯವ್ರು ತೊಗೊಂಡೋಗ್ತಾರೆ, ಅವರು ಗೋವಾ, ಬಾಂಬೆ, ಇದು ಹೈದ್ರಾಬಾದು, ಆ ಕಡೆ ವಿಜಯವಾಡ ಅಲ್ಲೆಲ್ಲ ಕಳಿಸ್ತಾರೆ ಸರ್. ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ನಾವು ಇಲ್ಲೇ ಒಂದು ವಾರ ಆದಮೇಲೆ ನಮಗೆ ಪೇಮೆಂಟ್ ಕೊಡ್ತಾರೆ ಸರ್. ಅದು ತೂಕದ ಲೆಕ್ಕ ಸಣ್ಣ ಪುಟ್ಟ ಗುಣೆ ಅವ್ರು ತೊಗೊಳ್ಳಲ್ಲ ಸರ್. ಆ ಸಣ್ಣ ಪುಟ್ಟ ಗುಣೆ ಅವ್ನು ಇವನು ತಗೊಂಡು ಜಮಾ ಮಾಡ್ಕೊಂಡು ನಾವು ಮತ್ತೆ ಮಾರ್ಕೆಟಿಗೆ ಎ ಪಿ ಎಮ್ ಸಿ ತೊಗೊಂಡೋದ್ರೆ ಅಲ್ಲಿ ಒಂದು ಗುಣೆ ಸೈಜ್ ಮೇಲೆ ಸೈಜ್ ಮೇಲೆ ಇಟ್ಟು ನಾವು ಅಲ್ಲಿ ಆ್ಯಕ್ಷನ್ ಮಾಡ್ತಾರೆ, ಮಾರಾಟ ಆಗ್ತದೆ ಸರ್. ಈ ಥರ ಎರಡರಿಂದ ನಾವು ಇದು ಮಾಡ್ಕೊತೀವಿ ಸರ್. ಈಗ ನಿಮಗೆ ಬಾಳೆ ಅಂದರೆ ನೀವು ಒಂದು ಕಡೆಗೆ ಸುಗಂಧಿನೂ ಬೆಳಿತೀರಿ, ಜೊತೆಗೆ ಏಲಕ್ಕಿ ಬಾಳೆನೂ ಬೆಳೀತಾ ಇದ್ದೀರಿ, ಆದರೆ ನಿಮಗೆ ಫೀಡಿಂಗ್ ಇದೆ ಅಲ್ವಾ? ಎರಡಕ್ಕೂ ಕೊಡಬೇಕಾಗಿರ್ತಕ್ಕಂಥ ಗೊಬ್ಬರ ಮತ್ತು ಬೇರೆ ಬೇರೆ ಪೋಷಕಾಂಶಗಳು ಎರಡೂ ಬೇರೆ ಬೇರೆ ಆಗಿದೆ, ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್? ಎರಡಕ್ಕೂ ನಮಗೆ ಇದ್ರು ನಾಟಿಯ ಅವಧಿ ಬೇರೆ ಬೇರೆನಾ ಅಥವಾ ಎರಡು ಒಟ್ಟಿಗೆ ಆಗ್ತದೆ ಹೇಗೆ ಸರ್? ಎರಡಕ್ಕೂ ನಮಗೆ ತೂಕ ಬೇಕು ಸರ್. ಅದು ಅದು ಈ ಸುಗಂಧಿ ಆದರೂ ಕೂಡ ತೂಕ ಬರಬೇಕು, ಏಲಕ್ಕಿ ಆದರೂ ತೂಕ ಬರಬೇಕು. ತೂಕಕ್ಕೋಸ್ಕರ ಹೆಚ್ಚು ಅಂದರೆ ನಮಗೆ ಪೊಟ್ಯಾಶ್ ಹಾಕಿದ್ರೆ ಮಾತ್ರ ತೂಕ ಬರೋದು, ಶೈನಿಂಗ್ ಬರೋದು ಮಾಲು. ಈ ಏನಾಗಿದೆ, ಪೊಟ್ಯಾಶು 600 ರೂಪಾಯಿ ಇದ್ದು 900 ರೂಪಾಯಿ ಆಯಿತು ಲಾಸ್ಟ್ ಇಯರ್, 900 ಇದಕ್ಕೆ 1700 ಆಗಿದೆ ಸರ್. ಈ ಕಂಪಲ್ಸರಿ 6 ಚೀಲ ಪೊಟ್ಯಾಶ್ ಹಾಕಿದ್ರೆ ಮಾತ್ರ ಅದು ಒಳ್ಳೆ ಶೈನಿಂಗ್ ತೂಕ ಬರುತ್ತೆ ಸರ್. ಯಾಕಂದರೆ ಈಗ ಭೂಮಿ ಫಲವತ್ತತೆ ಮಾಡೋಕ್ಕಾಗಲ್ಲ, 5-5 ವರ್ಷ ಬೆಳೀತಾರೆ ಸರ್ ಬಾಳೆ ತೋಟ. ನಾವು ಎಂಡೆ ಗೊಬ್ಬರ ಹಾಕ್ಬೇಕು, ಈಗ ಎಂಡೆ ಗೊಬ್ಬರ ಸಿಗಲ್ಲ ಸರ್. 2 ವರ್ಷ 3,000 ರೂಪಾಯಿ ಲೇಬರು, ಟ್ರ್ಯಾಕ್ಟ್ರ್, ಬಾಡಿಗೆ ಎಲ್ಲ ತೊಗೊಂಡೋದ್ರೆ 5,000 ರೂಪಾಯಿ. ಒಂದು 10 ಟ್ರಿಪ್ಪನ್ನು ಹಾಕ್ಬೇಕು ಒಂದು ಎಕರೆಗೆ. ಅಷ್ಟೊಂದು ಹಾಕಿದರೆ ಇದು ಎಲ್ಲಿ ಸರ್ ಹಾಕೋದಾಗಲ್ಲ, ಸಿಗಲ್ಲ. ಈಗ ಬೇರೆ ಊರವ್ರು ಬಂದು ಇಲ್ಲಿ ಕುರಿ ಗೊಬ್ಬರ ತೊಗೊಂಡೋಗ್ತಿದ್ರು ಸರ್, ಈ ದ್ರಾಕ್ಷಿ ತೋಟಗಳಿಗೆ, ವಿಜಾಪುರ ಕಡೆ ಸರಿ ಬಂದು ಬಾಗಲಕೋಟೆ ಅವರು. ಈಗ ನಮಗೆ ಎಲ್ಲಿ ಗೊಬ್ಬರ ಸಿಗಲ್ಲ, ಮತ್ತು ಇದು ಪೊಟ್ಯಾಶ್ ಹಾಕ್ಲೇಬೇಕು. ಪೊಟ್ಯಾಶ್ ರೇಟ್ ಜಾಸ್ತಿ ಈ ವರ್ಷ, ಅದೇ ಅಭಾವ ಆಗಿರೋದು ಸರ್. ಅದಕ್ಕೆ ಈ ಗೊನೆಗಳು ತೂಕ ಜಾಸ್ತಿ ಬರ್ತಾ ಇಲ್ಲ. ಪೊಟ್ಯಾಶ್ ಹಾಕಿದ್ರೆ ಮಾತ್ರ ಸ್ವಲ್ಪ ತೂಕ ಜಾಸ್ತಿ ಬರುತ್ತೆ. ಈಗ ಮೈಕ್ ಅದಕ್ಕೆ ಎಲ್ಲ ಒಂದು ಕಡೆಗೆ ನೀವು ಪಶುಸಂಗೋಪನೆ ಜೊತೆಗೆ ಜೊತೆಗೆ ಇದ್ದಿದ್ರೆ ನಿಮಗೆ ಈ ಥರ ಸಮಸ್ಯೆ ಬರ್ತಿರ್ಲಿಲ್ವೇನೋ ಸರ್? ಈಗ ಪಶುಸಂಗೋಪನೆ ಅಂದರೆ ನಾವು ನಮ್ಗೆ ಈಗ ರೈತಾಗಿ ಈಗ ಹೆಂಗಿದ್ರೆ ಅಂದರೆ ನಮ್ಗೆ ಅದೇ ನಾವೇ ಮಾಡ್ಕೊಂಡು ಹೋಗ್ಬೇಕು ಸರ್. ಈಗ ನಾವೇ ಮಾಡ್ಕೊಂಡು ನಾವೇ ಹೋಗ್ಬೇಕು. ಅದ್ರ ಜೊತೆಗೆ ಇದು ಅಂದರೆ ಎರಡು ಇದು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸರ್. ಒಂದು ಈಗ ಸ್ವಲ್ಪ ಲೇಬರ್ ಅಭಾವ ಜಾಸ್ತಿ ಸರ್. ಈಗ ಉದ್ಯೋಗ ಖಾತ್ರಿ ಅದಕ್ಕೆ ಹೋಗ್ಬಿಡ್ತಾರೆ, ಮತ್ತು ಅವ್ರದ್ದು ಯಾವಾಗ ಫ್ರೀ ಇರ್ತಾರೆ ಅವ್ರು ನೋಡ್ಕೊಂಡು ನಾವು ಕೆಲಸ ಮಾಡ್ಕೋಬೇಕು. ಹೀಗಾಗಿ ಟೈಮ್ ಸರಿಯಾಗಿ ನಮಗೆ ಸಿಗ್ತಿಲ್ಲ, ಹಾಗಾಗಿ ಇದಾಗ್ತದೆ ಅಲ್ಲ. ಈಗ ನೀವು ಹೇಳೋದ ಪ್ರಕಾರ ರಾಸಾಯನಿಕ ಗೊಬ್ಬರಗಳ ಬೆಲೆನೂ ಜಾಸ್ತಿ ಆಗಿದೆ, ಮತ್ತು ಅದಕ್ಕೆ ಪರ್ಯಾಯವಾಗಿರೋದು ಕೊಟ್ಟಿಗೆ ಗೊಬ್ಬರ ಅಂತ ಅಂದ್ಕೊಂಡ್ರೆ ಆ ಕೊಟ್ಟಿಗೆ ಗೊಬ್ಬರ ಖರೀದಿ ಮಾಡೋದು ಈಗ ನನ್ನ ಅದು ಎರಡು ಸವಾಲಿನ ಕೆಲಸ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ಈ ಪಶುಸಂಗೋಪನೆ ಅನ್ನೋದು ಸ್ವಲ್ಪ ಭಾಳ ಕಷ್ಟ ಸರ್. ಅದು ನಾವು ಅದಕ್ಕಾಗಿ ಒಬ್ಬನ ಕಂಪಲ್ಸರಿ ಮನೆಯವರು ಇರಲೇಬೇಕು, ಯಾರು ತೀರ್ಕೊಂಡ್ರು ಕೂಡ ಹೋಗಾಗಲ್ಲ, ಅಲ್ಲೇ ಇರಲೇಬೇಕು, ಅದು ಮಾಡಲೇಬೇಕು ಕೆಲಸ. ಅದಕ್ಕೋಸ್ಕರ ಈಗ ಸರ್ಕಾರದವರು ಏನು ಮಾಡ್ರೆ, ಈಗ ಎರವುಳಿ ತೊಟ್ಟಿ ಅಂತ ಮಾಡ್ರಿ ಸರ್, ಅದನ್ನು ಮಾಡಿದ್ರು ಚೆನ್ನಾಗಿ ಸರ್. ಅದು ಪರ್ಯಾಯವಾಗಿ ಕಾಂಪೋಸ್ಟ್ಗಳನ್ನು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ ಸರ್. ಇದು ನಿಮಗೆ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಒಂದು ಕಡೆ, ಆಮೇಲೆ ಉಳಿದ ತ್ಯಾಜ್ಯ ನಿಮ್ಮ ಹೊಲದಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರತಕ್ಕಂಥ ಒಣ ಕಸ ಕಡ್ಡಿಗಳಿಂದಲೂ ಸಹಿತ ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳಿಕ್ಕೆ ದಾರಿಗಳಿದ್ದಾವೆ. ಈ ಬಗ್ಗೆ ರೈತರು ಆಲೋಚನೆ ಮಾಡ್ತಾ ಇಲ್ವಾ ಹೇಗೆ? ಇಲ್ಲ ಸರ್, ಮಾಡ್ತಾ ಇಲ್ಲ. ಸ್ವಲ್ಪ ಏನಂದರೆ ಈಗೆಲ್ಲ ಫಾಸ್ಟ್ ಫುಡ್ ಥರ ಆಗಿಬಿಡುತ್ತೆ ಸರ್. ಈಗೆಲ್ಲ ಜಲ್ದಿ ಪ್ರಾಸಿನ ಗೊಬ್ಬರ ಹಾಕ್ಬೇಕು, ಫಸ್ಟ್ ಬೆಳೆಸ್ಬೇಕು, 50 ರಿಟರ್ನ್ ಬೆಳೆಸ್ಬೇಕು, ಜಲ್ದಿ ಕಡಿ ಕಬ್ಬು ಕಡಿಬೇಕು. ತಗೋ ಹಾಗಲ್ಲ, ಒಂದು ಜೀವನ ಅನ್ನೋದು ಒಂದು ಸುಸ್ಥಿರವಾಗಿ ಇರಬೇಕು, ಹಿಂಗೆ ಏರ್ ಹಿಂಗೆ ಬೀಳೋದಲ್ಲ. ಅದಕ್ಕೆ ಸರ್ಕಾರದವ್ರು ಏನು ಮಾಡ್ಬೇಕು ಸರ್, ಈಗ ಸಾವಯವ ಕೃಷಿಗೆ ಒಂದು ರೇಟ್ ಮಾಡಿಕೊಡ್ಬೇಕು ಸರ್, ಅವ್ರದ್ದೇ ಒಂದು ಮಾರ್ಕೆಟ್ ಮಾಡಿಕೊಡ್ಬೇಕು, ಅವರಿಗೆ ಜಾಸ್ತಿ ಉತ್ತೇಜನ ಕೊಡಬೇಕು, ಆಮೇಲೆ ಮಾರ್ಕೆಟ್ನಲ್ಲಿ ಕಾಂಪಿಟೇಷನ್ ಕೊಡಬೇಕು. ಹಾಗಾದ್ರೆ ಮಾತ್ರ ಆಗುತ್ತೆ. ಈಗ ಏನಾಗ್ಬಿಡೋದೆ ಸರ್, ಬೆಲ್ಲ ಎಕ್ಸಾಂಪಲ್, ಈಗ ಬೆಲ್ಲ ಶೈನಿಂಗ್ ಇರಬೇಕು, ಬಿಳಿ ಬೆಲ್ಲ ಬೇಕಂತ ಕೇಳ್ತಾರೆ ತಿನ್ನೋರು. ಸಾವಯವ ಬೆಲ್ಲ ಆದರೆ ಕಪ್ಪು ಇರ್ತದೆ, ಕಪ್ಪು ತಿನ್ನಲ್ಲ ಅಂತಾರೆ. ಬೆಳ್ಳಿಗಿರ್ಬೇಕು ಬೆಲ್ಲ ಅಂತಾರೆ, ಚೆನ್ನಾಗಿರ್ಬೇಕು. ಅದು ರಾಸಾಯನಿಕ ಹಾಕಿ ಮಾಡೋದು, ಹಾಗಾಗಿ ಸಕ್ಕರೆ ಹಾಕಿ ಬೆಲ್ಲ ಮಾಡೋ ಸ್ಥಿತಿ ಬಂದಿದೆ. ಹಾಗಿದೆ ಸರ್, ಆದರೂ ಈಗ ಅವರು ಕೂಡ ಇದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಸರ್. ಈಗ ನಮಗೆ ಆ ಗಾಣದವರು ಅದು ಸಕ್ಕರೆ ಹಾಕೋದು ಕಡಿಮೆ ಮಾಡಿದ್ರೆ ನಮ್ಮೆಲ್ಲ ಕಬ್ಬೆಲ್ಲ ಅರ್ಧ ಇದು ಗಾಣದವರಿಗೆ ಹೋಗ್ಬಿಡುತ್ತೆ ಸರ್. ಕಬ್ಬು ಆರಾಮಾಗಿ ಒಳ್ಳೆ ಸ್ವಲ್ಪ ಚೆನ್ನಾಗಿ ಸೆಟ್ಟಿಂಗ್ ಆಗುತ್ತೆ. ಈಗ ಕಬ್ಬಿಗೆ ನೀವು ಸಕ್ಕರೆಗೆ ಬೇರೆ ಕಡೆ ಕಳಿಸ್ತೀರ ಅಂತ ಹೇಳ್ತೀರಾ, ಈ ಕಟಾವ್ ಸಿಸ್ಟಮ್ ಎಲ್ಲ ಹೇಗೆ, ಕಾರ್ಖಾನೆಯವ್ರ ಕಡೆಗೆ ಇರ್ತದೋ ನಿಮ್ಮ ಕಡೆ ಇರ್ತದ? ಇಲ್ಲ ಸರ್, ಕಾರ್ಖಾನೆಯವರು ಏನು ಮಾಡ್ತಾರೆ ಸರ್, ಬಟ್ ಅವರಲ್ಲಿ ಲೋಕಲ್ ನೋಡ್ಕೊಂತಾರೆ ಸರ್. ಫಸ್ಟ್ ಅವರು ಲೋಕಲ್ನಲ್ಲಿ ಕಬ್ಬು ಕಡಿಸೋಕೆ ಮಾತ್ರ ಅವರು ತಮ್ಮ ಫ್ಯಾಕ್ಟ್ರಿನ ಇಟ್ಕೊಂಡಿರ್ತಾರೆ ಸರ್. ಇಲ್ಲ ಹೊರಗಡೆ ಏನಾಯ್ತಲ್ಲ, ನಾವೇ ಇಲ್ಲಿರೋ ಲೇಬರ್ಸ್ ಹುಡುಕಾಡ್ಬೇಕು, ಓಡಿ ಹುಡುಕಾಡ್ಬೇಕು, ಅವ್ರನ್ನೇ ಕರ್ಕೊಂಡು ಇದು ಮಾಡ್ಬೇಕು. ಇದೇ ನಾನು ಹೇಳಿದ್ದಲ್ಲ ಸರ್, ಈಗ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, 400 ರೂಪಾಯಿ ಟನ್ ಕಡಿತೀನಿ ಅಂತಾರೆ, ಇನ್ನೊಬ್ಬನು ಕಾಂಪಿಟೇಷನ್ಗೆ ಬಂದು 50 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತಾನೆ. ನಂದು ಬೇಗ ಹೋಗಲಿ, ನಂದು ಬೇಗ. ಒಂದು ಲಾರಿ ಬರಬೇಕಾದ್ರೂ ಕೂಡ ಅವನು ಡ್ರೈವರಿಗೆ ಮಾಮೂಲು ಅಂತ ಕೊಡ್ತಾರೆ ಸರ್. ಐನೂರು ರೂಪಾಯಿ ಅಂತ ಇರುತ್ತೆ, ನಾನು ಆರ್ನೂರು ಕೊಡ್ತೀನಿ ಅಂತ. ಲಾಸ್ಟ್ 2,000 ರೂಪಾಯಿ ಹೋಗಿತ್ತು ಲಾಸ್ಟ್ ಟೈಮ್. ಈಗ ನಾವೇ ಕಾಂಪಿಟೇಷನ್ ಮಾಡ್ಕೊಂತೀವಿ ಸರ್ ಇಲ್ಲಿ. ಹೀಗಾಗಿ ನಮ್ಗೆ ಏನಾಗುತ್ತೆ, ಇದನ್ನ ಹೇಗೆ ಸೆಟ್ರೇಟ್ ಮಾಡ್ಕೊಳಕ್ಕಾಗಲ್ಲ? ಸೆಟ್ರೇಟ್ ಇಲ್ಲ, ನಮಗೆ ಲೋಕಲ್ ಫ್ಯಾಕ್ಟ್ರಿ ಇದ್ರೆ ನಮಗೆ ಇದೆಲ್ಲ ಯಾವ್ದು ಬೇಕಾಗಿದೆ ಸಮಸ್ಯೆ. ನಿಮ್ಮ ಹೊಸಪೇಟೆಯ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ರೈತರು ಹೋರಾಟ ಶುರು ಮಾಡಿದ್ರು, ಎಲ್ಲಿಗೆ ಬರ್ತದೆ ಸರ್ ಇದು ಹೋರಾಟ ಶುರು ಮಾಡಿದಂದ್ರೆ ಈ ಫ್ಯಾಕ್ಟ್ರಿದು? ಯಾಕೆಂದ್ರೆ ಈಗ ಅದು ಫ್ಯಾಕ್ಟ್ರಿ ಕೋರ್ಟ್ನಲ್ಲಿ ಕೇಸ್ ಇದೆ, ಅದೆಲ್ಲ ಬಗೆಹರಿಬೇಕು, ಅದೆಲ್ಲ ಬಗೆಹರಿ ಭಾಳ ದಿನ ಸಾಕ್ತದೆ. ಅದಕ್ಕೆ ಈಗ ನಮ್ಮದೇ ಒಂದು ಬ್ಯಾಂಕ್ ಇದೆ ಸರ್, ಕೋಆಪರೇಟಿವ್ ಬ್ಯಾಂಕ್ ಇದೆ, ಅದು ಅದರಲ್ಲಿಂದ ಮಾಡ್ಕೋಬಹುದು ಸರ್. ನಮ್ಮದೇ ಶೇರ್ ಹಾಕಿ, ನಮ್ಮದೇ ರೈತರದ್ದೇ ಒಂದು ಶೇರ್ ಹಾಕಿ ಒಂದು ಸಪ್ರೇಟ್ ಒಂದು ಫ್ಯಾಕ್ಟ್ರಿ ಮಾಡ್ಕೋಬಹುದು. ನಿಮ್ಮ ಕುಟುಂಬ ಬಗ್ಗೆ ಹೇಳಿ, ನಿಮ್ಮ ಇಡೀ ಕುಟುಂಬ ಕೃಷಿಯನ್ನೇ ಅವಲಂಬಿಸ್ಕೊಂಡಿದೆ ಅಲ್ವಾ? ಬೇರೆ ಏನು ಇಲ್ಲ, ಇತ್ಯಾದಿ ಏನಿಲ್ಲ, ವ್ಯವಹಾರ ಏನೂ ಇಲ್ಲ, ಯಾವುದಿಲ್ಲ. ಎಷ್ಟು ಜನ ಇದ್ದೀರಿ ಮನೇಲೆಲ್ಲ? ನಾವು ನಮ್ಮ ತಂಗಿಯರಿಬ್ಬರು, ನಮ್ಮ ಮತ್ತಿಗೆ ನಮ್ಮ ಅಣ್ಣವ್ರು ತೀರ್ಕೊಂಡ್ರು, ಈಗ ನಾನು ನನ್ನ ಹೆಂಡತಿನ ಮಗಳು ಏನಿದ್ದಾರೆ ಸರ್. ನಿಮಗೆ ಮಕ್ಕಳು ಎಷ್ಟಿದ್ದಾರೆ? ಒಂದು ಮಗಳು ಇದ್ದಾರೆ ಸರ್. ಏನು ಓದ್ತಾ ಇದ್ದಾರೆ? ಈಗ LKG ಹೋಗ್ತದೆ. ಈಗಿನ್ನು ಚಿಕ್ಕ ಮಗು ಇದೆ. ಸರ್, ಈಗ ಮುಂದೆ ನಿಮ್ಮ ಕೃಷಿಯಲ್ಲಿ ಏನು ಕನಸುಗಳು? ಕೃಷಿಯಲ್ಲಿ ಕನಸುಗಳು ಏನಂದರೆ ಸರ್, ಇಲ್ಲಿ ಏನಾದರೆ ನಾವು ಏನೇ ಎಷ್ಟೇ ಭೂಮಿ ಮಾಡಿದರೂ ಕೂಡ ಡಿವೈಡಿಂಗ್ ರೂಲ್ ಮಾಡ್ಕೋಬೇಕು ಸರ್. ಸ್ವಲ್ಪ ಬಾಳೆ, ಸ್ವಲ್ಪ ಕಬ್ಬು. ಈಗ ಕಬ್ಬಿಗೆ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ, ಅದು ಅಲ್ಲಿಗೆ ಅಲ್ಲಿಗೆ ಸರ್. ಕೆಲವೊಂದು ಭೂಮಿಗಳು ಕಬ್ಬಿಗೆ ಮಾತ್ರ ಸೀಮಿತ ಇರ್ತವೆ ಸರ್, ಬಾಳೆ ಹಾಕಿದ್ರೆ ಬರಲ್ಲ. 5 ಎಕರೆ ಇದ್ರೆ 2 ಎಕರೆ ಬಾಳೆಗೆ ಬರುತ್ತೆ, ಅದು ಬಾಳೆ ಮಾಡ್ಕೋಬೇಕು. ಕೆಲವು ಕಬ್ಬಿಗೆ ಬರುತ್ತೆ, ಕಬ್ಬು ಮಾಡ್ಕೋಬೇಕು. ಸ್ವಲ್ಪ ಮನೆಗೆ ಅಕ್ಕಿ ಏನಂದ್ರೆ ಸ್ವಲ್ಪ ಇದು ನಮ್ಮ ನಮಗೆ ಇಷ್ಟಕ್ಕೆ ಮಾಡ್ಕೋಬೇಕು ಸರ್ ಅಷ್ಟೇ. ಈಗ ಅತಿ ಹೆಚ್ಚಿನ ಲಾಭಕ್ಕೆ ಹೋದರೆ ಇವು ಸ್ವಲ್ಪ ಲಾಸ್ ಆಗುತ್ತೆ. ಏನು ಓದಿದ್ರಿ ಶ್ರೀಧರ್ ನೀವು? ಸೆಕೆಂಡ್ ಸೈನ್ಸ್ ಮಾಡಿ ಡಿಸ್ಕಂಟಿನ್ಯೂ ಮಾಡಿದ್ರು. ಡಿಸ್ಕಂಟಿನ್ಯೂ ಮಾಡಿದ್ರಿ, ಮುಖ್ಯವಾಗಿ ಕೃಷಿಗೆ ನೀವು ತಡ್ಕೊಂಡಿದ್ದು. ಈಗ ನಿಮ್ಮ ಭಾಗದ ಒಳಗಡೆಗೆ ಮುಖ್ಯವಾಗಿ ಕಬ್ಬು ಮತ್ತು ಬಾಳೆ ಬಿಟ್ಟರೆ ಬೇರೆ ಏನನ್ನು ಬೆಳೀಲಿಕ್ಕೆ ವಾತಾವರಣ ಇಲ್ಲ ಅಂದರೆ, ಈಗ ಏನಾದರೂ ಕಮರ್ಷಿಯಲ್ ಕ್ರಾಪ್ ರೇಷ್ಮೆ ಮಾಡ್ಬೋದು ಸರ್? ಬೇರೆ ಮಾಡ್ಬೋದು ಸರ್, ಕೆಲವು ಮಾಡ್ಬೋದು. ಮೆಣಸಿನಕಾಯಿ ಆಗ್ಬೋದು, ತೋಟಗಾರಿಕೆ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯತೆ ಇದೆಯಾ? ದಾಳಿಂಬೆ ಅಂತ ಆಗ್ಬೋದು ಸರ್, ಇಲ್ಲಿ ಸ್ವಲ್ಪ ಕೋತಿ ಸ್ವಲ್ಪ ಕಿರುಕುಳ ಜಾಸ್ತಿ ಸರ್. ಏನು ಹೊಸದು ಪ್ರಯೋಗ ಮಾಡೋಕ್ಕೆ ಬರಲ್ಲ. ಕೆಲವು ಮತ್ತೆ ನಾವು ಈ ಹಂಪಿ ಭಾಗ ಬಿಟ್ಟು ದೂರ ಸ್ವಲ್ಪ ಹೋದರೆ ಬೇರೆ ಮಾಡ್ಬೋದು. ಕೆಲವು ಭೂಮಿಗಳು ಅಷ್ಟು ಒಳ್ಳೆ ಭೂಮಿಗಳು ಸಿಗ್ಬೇಕು ಸರ್ ಅಷ್ಟೇ. ಈ ಕೆಳಗಡೆ ಇದಾವೆ, ಚೆನ್ನಾಗಿದೆ, ಒಳ್ಳೆ ಭೂಮಿಗಳು, ಫಲವತ್ತಾದ ಭೂಮಿಗಳು ಇದಾವೆ ಸರ್ ಅಲ್ಲಿ. ಒಳ್ಳೆಯದು ಶ್ರೀಧರ್ ಅವರೇ, ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಮಪುರ ಗ್ರಾಮದ ರೈತರಾದ ಶ್ರೀ ಶ್ರೀಧರ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್ ಅವರು. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಶ್ರೀ ಶಾಂತಪ್ಪ ದುತ್ತರ್ಗಾವಿ ಅವರಿಂದ. ನಮಸ್ಕಾರ ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಹವಾಮಾನದ ಒಂದು ಪರಿಸ್ಥಿತಿ, ಹವಾಮಾನದ ಮುನ್ಸೂಚನೆ ಮತ್ತು ರೈತ ಬಾಂಧವರು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಮುಂಗಾರು ಮಳೆ ಆಲ್ರೆಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಳೆದ ಒಂದು ತಿಂಗಳಿಂದ. ಆಮೇಲೆ ಕೆಲವೊಂದ್ ಕಡೆ ಏನಾಗಿದೆ, ಜಾಸ್ತಿನೇ ಬಂದ್ಬಿಟ್ಟು ಮೆಣಸಿನ ಗಿಡ ಮತ್ತು ಹತ್ತಿ ಬೆಳೆಗಳಿಗೆ ದುಷ್ಪರಿಣಾಮ ಆಗೈತೆ. ಮುಂದಿನ ಒಂದು ದಿನಗಳಲ್ಲಿ ನಮಗೆ ಯಾವ ತರ ಒಂದು ಮಳೆ ಇದೆ, ಅದಕ್ಕನುಕೂಲವಾಗಿ ತಾವುಗಳು ಏನು ಕೈಗೊಳ್ಳಬೇಕು ಮತ್ತು ಆಲ್ರೆಡಿ ಈಗ ಒಂದು ಬೆಳೆದ ನಿಂತ ಬೆಳೆಯಲ್ಲಿ ತಾವು ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಮ್ಮ ಬೆಳೆ ಹಾಳಾಗದೇನೆ ಇರೋ ಹಾಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಹ ಒಂದಿಷ್ಟು ಕೃಷಿ ಸಲಹೆ ಹೇಳಕ್ ಇಷ್ಟಪಡ್ತೇನೆ. ಫಸ್ಟ್ ಗೆ ನಾನು ಮುನ್ಸೂಚನೆ ಹೇಳೋದಾದ್ರೆ, ಮುಂದಿನ ಒಂದು 4-5 ದಿವಸ ನಮ್ಗೆ ಸಾಧಾರಣದಿಂದ ಮಧ್ಯಮದವರೆಗೆ ಆ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಮಳೆ ಆಗುವ ಒಂದು ಸಾಧ್ಯತೆಗಳಿದಾವೆ. ಅದಕ್ಕನುಸಾರವಾಗಿ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೊಲದಲ್ಲಿ ಏನಾದರೂ ಬಸಿಗಾಲಗಳ ಮುಖಾಂತರ ನೀರ್ ನಿಲ್ಲದಂಗೆ ಮಾಡ್ಕೋಬೇಕು. ಜಾಸ್ತಿ ಈಗ ಮಳೆ ಬರ್ತಾ ಇರೋದರಿಂದ ಕಳೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಎಲ್ಲೆಲ್ಲಿ ಬೆಳೆಗಳಿಗೆ ತಾವು ಮೇಲುಗೊಬ್ಬರ ಕೊಡೋ ಅವಶ್ಯಕತೆ ಇದೆಯೋ ಅಲ್ಲಿ ತಾವು ಮೇಲುಗೊಬ್ಬರನ ಸಹ ಕೊಡ್ಬೇಕು. ಯಾಕಂದ್ರೆ ಈ ಅತಿಯಾದ ಮಳೆಯಿಂದ ಪೋಷಕಾಂಶಗಳ ಕೊರತೆಯನ್ನ ಎದ್ದು ಕಾಣ್ತಾ ಇರುತ್ತೆ. ಎಡೆ ಕುಂಟೆ ಹೊಡೆಯೋದ್ರಿಂದಾಗಲೇ ಅಥವಾ ಮೇಲುಗೊಬ್ಬರ ಮತ್ತು ಕಸನ ತೆಗಿತಾ ಇರ್ಬೇಕು. ಆಮೇಲೆ ಹೊಲದಾಗ ನೀರ್ ನಿಲ್ಲದ ಹಾಗೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಯಾವ್ದಾದ್ರು ಬೆಳೆಯನ್ನ ತಾವು ಕಟಾವು ಮಾಡೋದಿದ್ರೆ ಈ ಮುನ್ಸೂಚನೆಯನ್ನು ನೋಡಿಕೊಂಡು ಮಾಡಬಹುದು. ಯಾಕಂದ್ರೆ ಮುಂದಿನ ಒಂದು ವಾರ ನಮಗೆ ಮಳೆ ಬರುವಂತ ಸಾಧ್ಯತೆಗಳಿದಾವೆ. ಹಾಗೇನೆ ಈಗ ಕೀಟನಾಶಕ ಸಿಂಪರಣೆ ಸ್ವಲ್ಪ ಮುಂಜಾವಿನ ಸಮಯದಲ್ಲಿ ಏನ್ ಮಾಡೋಕಂತಂದ್ರೆ ತಿಳಿಯಾದ ಆಕಾಶ ಇತ್ತಂದ್ರೆ ಮಾತ್ರ ತಾವು ಈ ಸಿಂಪರಣೆಯನ್ನ ಕೈಗೊಳ್ಳ್ರಿ. ಮೋಡ ಮುಸುಕಿದ ವಾತಾವರಣ ಇತ್ತಂದ್ರೆ ಆ ಮಳೆ ಬರುವಂತ ಸಾಧ್ಯತೆಗಳಿದಾವೆ. ಮುನ್ಸೂಚನೆ ನೋಡಿ ತಾವು ಸಿಂಪರಣೆ ಕೆಲಸವನ್ನ ಕೈಗೊಳ್ಳಬಹುದು. ಆಮೇಲೆ ಈಗ ತೊಗರಿಯಲ್ಲಿ ಏನಾಗೈತಿ, ಜಾಸ್ತಿ ನೀರ್ ನಿಂತು ನಮ್ಗೆ ನಟೆ ರೋಗ ಈ ತರ ಎಲ್ಲ ಬರ್ತಾ ಇದಾವೆ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ರೋಗ ಪೀಡಿತ ಒಂದು ಸಸಿ ಅಂದ್ರೆ ಗಿಡದ ಸುತ್ತಮುತ್ತ 2 ಗ್ರಾಂ ಕಾರ್ಬನ್ ಡೈಜಿಮ್ ಶಿಲೀಂಧ್ರ ನಾಶಕನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಆ ಗಿಡದ ಬುಡಕ್ಕೆ ಹಾಕ್ಬೇಕಾಗತ್ತೆ. ಇಲ್ಲಪ್ಪ ಅಂತಂದ್ರೆ ಅಂತ ಗಿಡಗಳನ್ನ ಕಿತ್ತಿ ಸುಟ್ಟು ಹಾಕಿದ್ರೆ ಇನ್ನು ಉತ್ತಮ ಅಂತಾನೆ ಹೇಳ್ಬಹುದು. ಆಮೇಲೆ ಜಾಸ್ತಿ ಮಳೆ ಬರುವುದರಿಂದ ಪೋಷಕಾಂಶಗಳ ಕೊರತೆಯನ್ನು ಆಗಿದೆ ನಮಗೆ ತೊಗರಿಯಲ್ಲಿ ಆಗಲಿ ಅಥವಾ ಇನ್ನಿತರ ಬೆಳೆಗಳಲ್ಲಿ. ಈ ಪೋಷಕಾಂಶಗಳ ಕೊರತೆ ಯಾವ ತರ ನೀಗಿಸ್ಬೇಕಪ್ಪ ಅಂತಂದ್ರೆ ನಾವು ಸಿಂಪರಣೆ ಮುಖಾಂತರನು ಸಹ ಹಾಕ್ಬಹುದು. ಅದು 10 ಗ್ರಾಂ 94 ಅಂತ ಹೇಳ್ತೀವಿ, 19 19 ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಅಂದ್ರೆ 10 ಗ್ರಾಂ 19 19 19 ಪ್ರತಿ ಲೀಟರ್ ನೀರಿಗೆ. ಆಮೇಲೆ ಈ ಒಂದು ಹಂತದಲ್ಲಿ ನಾವು ತೊಗರಿ ಬೆಳೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ತೀವಪ್ಪ ಅಂದ್ರೆ ಕುಡಿ ಚೀಟೋದು ಅಂತ ಹೇಳ್ತೀವಿ. ಅಂದ್ರೆ ಮೇಲಿನ ಒಂದು 5 ರಿಂದ 10 ಸೆಂಟಿಮೀಟರ್ ವರೆಗೆ ನಾವು ಕುಡಿನ ಚೀಟ್ಬೇಕಾಗತ್ತೆ. ಕುಡಿ ಚೀಟಿನ ನಂತರ ಈ ಒಂದು ಸಿಂಪರಣೆ ಮಾಡಿದ್ರೆ ನಮಗೆ ಉತ್ತಮ ಇಳುವರಿ ಬರಲು ಸಹಾಯ ಆಗತ್ತೆ. ಕುಡಿ ಚೀಟೋದ್ರಿಂದ ಏನಾಗುತ್ತೆ ಅಂದ್ರೆ ಜಾಸ್ತಿ ಪೊಂಗಲ್ ಹೊಡೆದು ನಮಗೆ ಜಾಸ್ತಿ ಕಾಯಿಗಳ ಸಂಖ್ಯೆ ಆಗ್ತೈತಿ. ಮಳೆ ಅಥವಾ ಮೋಡ ಕವಿದ ವಾತಾವರಣದಿಂದ ಇನ್ನೊಂದು ಏನ್ ಪ್ರಾಬ್ಲಮ್ ಆಗುತ್ತೆ ತೊಗರಿಯಲ್ಲಿ ಅಂದ್ರೆ ಹೂ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಹೂ ಉದುರ ಸಲಂದ ಏನ್ ಮಾಡ್ಬೇಕಂದ್ರೆ ನಾವು ಪಲ್ಸ್ ಮ್ಯಾಜಿಕ್ ಅಂತ ಇದೆ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪಲ್ಸ್ ಮ್ಯಾಜಿಕ್ ಅನ್ನ ಡೆವಲಪ್ ಮಾಡಿದ್ದಾರೆ. ಅದು 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಆ ಸಿಂಪರಣೆಯನ್ನ ಮಾಡ್ಬೇಕು. ಇಲ್ಲಾಂದ್ರೆ 94 ಅಂತ ಹೇಳದ್ನಲ್ಲ ಅದನ್ನಾದ್ರೂ ಸಿಂಪರಣೆ ಮಾಡ್ರಿ. ಇನ್ನೊಂದು ಆ ನ್ಯಾಪ್ತಿಲಿನ್ ಎಸ್ಟಿಕ್ ಎಸಿಡ್ ಅಂತ ಬರುತ್ತೆ, ಅದು 0.5 ಮಿಲಿಲೀಟರ್. ಆಮೇಲೆ ಟ್ರೈಕಾಂಟನಲ್ ಅಂತ ಬರುತ್ತೆ, ಅದು 1 ಮಿಲಿಲೀಟರ್. ಸೊ ಈ ರೀತಿ ಈ ಸಿಂಪರಣೆಯನ್ನ ನಾವು 15 ದಿವಸಗಳ ಅಂತರದಲ್ಲಿ ನಾವು 2 ಸಲ ಸಿಂಪರಣೆ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡುವುದರಿಂದ ಏನಾಗುತ್ತೆ, ಹೂ ಉದುರುವುದನ್ನ ನಾವು ತಡೆಗಟ್ಟಬಹುದು ಮತ್ತು ಈ ಪೋಷಕಾಂಶಗಳ ಕೊರತೆಯನ್ನು ಸಹ ತಾವು ನೀಗಿಸಬಹುದು. ಆಮೇಲೆ ಮೇಲು ಗೊಬ್ಬರವಾಗಿ ನಾವು 1 ಎಕರೆಗೆ 10 ಕೆಜಿ ಅಂತೆ ಯೂರಿಯಾನು ಹಾಕ್ಬೇಕಾಗತ್ತೆ. ಯೂರಿಯಾ ಗೊಬ್ಬರ ಹಾಕದೇ ಇದ್ರೆ ತಾವು ಸಿಂಪರಣೆ ಏನಾರ ಮಾಡ್ತಾ ಇದ್ರೆ ಅದು 1% ಯೂರಿಯಾ ಸಿಂಪರಣೆಯನ್ನ ತಾವು ಮಾಡಬಹುದು. ಇನ್ನು ಹತ್ತಿ ಬೆಳೆಗೆ ಬಂದ್ರೆ ಹತ್ತಿಯಲ್ಲಿ ಜಾಸ್ತಿ ಮಳೆ ಬರುವುದರಿಂದ ಬೇರು ಕೊಳೆ ರೋಗಗಳು ಈ ತರ ಎಲ್ಲ ಬರ್ತಾ ಇದಾವೆ. ಬಸವಿ ಗಾಳಿಗಳ ಮುಖಾಂತರ ನಾವು ಹೊರ ಹಾಕ್ಬಿಟ್ಟು ಹೊರ ಹಾಕಿದ ನಂತರ ನಾವು ಅದಕ್ಕೆ ಪೋಷಕಾಂಶ ಅಂದ್ರೆ 10 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 94 ಅಂತ ಹೇಳ್ತೀವಿ. ಸೊ ಇವನ್ನ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಆ ಪೋಷಕಾಂಶಗಳ ನಿರ್ವಹಣೆಯು ಸಹ ಮಾಡ್ದಂಗಾಗತ್ತೆ. ಇಲ್ಲಾಂದ್ರೆ ಮೇಲು ಗೊಬ್ಬರವಾಗಿ ನಾವು ಪ್ರತಿ ಎಕರೆಗೆ 50 ಕೆಜಿ ಯೂರಿಯಾ ಹಾಕ್ಬೇಕಂತ ಹೇಳ್ತೀವಿ. ಇತರೆಲ್ಲ ನೀರು ತೆಗೆದು ಈ ಪೋಷಕಾಂಶಗಳನ್ನ ಹಾಕ್ತೀರಾ, ಹಾಗೇನೆ ನಾವು ಈ ಬೇರು ಕೊಳೆ ರೋಗ ಹತೋಟಿ ಮಾಡಲು ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ 2 ಗ್ರಾಂ ಪ್ರೊಪಿಕನೋಜಲ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ 2 ಗ್ರಾಂ ಕಾರ್ಬನ್ ಡೈಜಿಮ್ ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಗಿಡದ ಸುತ್ತ ತಳ್ಳಗಾಗಿ ಹಾಕ್ಬೇಕಾಗತ್ತೆ. ಅದು ನಾವು ಡ್ರೆಂಚಿಂಗ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಈ ಹತ್ತಿಯಲ್ಲಿ ಬೇರು ಕೊಳೆ ರೋಗನ ನಾವು ಹತೋಟಿ ಮಾಡಬಹುದು. ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನೀರು ನಿಲ್ಲದ ಹಾಗೆ ತಾವು ನೋಡ್ಕೋಬೇಕಾಗತ್ತೆ. ಆಮೇಲೆ ಹತ್ತಿಯಲ್ಲಿ ಈಗ ಎಲೆ ಕೆಂಪಾಗುಕೆ ಅಂತಾನೆ ಹೇಳ್ತೀವಲ್ಲ, ಸೊ ಆ ರೀತಿ ಒಂದು ಮುಂಜಾಗ್ರತಾ ಕ್ರಮವಾಗಿ ತಾವು 10 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 94 ಈ ಸಿಂಪರಣೆಯನ್ನ 3 ಸಲ ಸಿಂಪರಣೆ ಮಾಡ್ರಿ. ಹೂ ಆಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಸಿಂಪರಣೆ ಮಾಡಿದ್ರೆ ಈ ಒಂದು ಕೆಂಪು ರೋಗದ ಹತೋಟಿಯನ್ನು ಸಹ ಮಾಡಬಹುದು. ಆ ಮೆಣಸಿನ ಗಿಡಕ್ಕೆ ತುಂಬಾ ತೊಂದರೆ ಆಗಿದೆ ಈ ಜಾಸ್ತಿ ಮಳೆ ಬರುವುದರಿಂದ. ಫ್ಯೂಜೇರಿಯಂ ಸೊರಗು ರೋಗ, ಆಮೇಲೆ ಗಿಡ ಸಾಯೋದು ಈ ತರ ಎಲ್ಲ ಬರ್ತಾ ಇದಾವೆ. ಅದಕ್ಕೆ ನಾವು ಅದು ಹತೋಟಿ ಮಾಡಲಿಕ್ಕೆ ಏನ್ ಮಾಡ್ಬೇಕಂತಂದ್ರೆ ಆ ಗಿಡದ ಸುತ್ತ ಅಂದ್ರೆ ಬೇರಿನ ಸುತ್ತ 2 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಡ್ರೆಂಚಿಂಗ್ ಮಾಡ್ಬೇಕು. ಅಂದ್ರೆ ನೀರ ಅಲ್ಲಿ ಹಾಕ್ಬೇಕಾಗತ್ತೆ, ಪ್ರತಿ ಸಲ ಒಂದು ಬೆಳೆಯನ್ನ ಪರಿವರ್ತನೆ ಮಾಡ್ಬೇಕು. ಅದಿಲ್ಲಂದ್ರೆ ಸಸಿ ಸಾಯುವ ರೋಗ ಏನರ ಬರ್ತಿತ್ತಂದ್ರೆ ಅದಕ್ಕೆ 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಶಿಲೀಂಧ್ರ ನಾಶಕನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ದ್ರಾವಣನ ಸಸಿ ಮಡಿಗೆ ಹಾಕಿ ಈ ತರ ಸಸಿ ಮಡಿಯನ್ನ ಉಪಯೋಗ ಮಾಡಬಹುದು. ಆಮೇಲೆ ಕಾಯಿ ಕೊಳೆ ರೋಗ ಬರ್ತಾ ಇದೆ ಮೆಣಸಿನ ಗಿಡದಲ್ಲಿ, ಅದಕ್ಕೆ 1 ಮಿಲಿಲೀಟರ್ ಡೈಫೆನ್ ಕೊನೋಜಲ್ ಅಂತ ಹೇಳ್ತೀವಿ, 25 ಯುಸಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡ್ಬೇಕು. ಇಲ್ಲಾಂದ್ರೆ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಈ ಕಾಯಿ ಕೊಳೆ ರೋಗನ ನಾವು ಹತೋಟಿ ಮಾಡಬಹುದು. ಆಮೇಲೆ ಮೆಣಸಿನ ಗಿಡದಲ್ಲಿ ಅಥವಾ ಇನ್ಯಾವುದು ತರಕಾರಿಯಲ್ಲಿ ಆಗಲಿ ಹೂ ಇದ್ರತ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ನ್ಯಾಪ್ತಿಲಿನ್ ಎಸ್ಟಿಕ್ ಎಸಿಡ್ ಅಂತ ಹೇಳ್ತೀವಿ, ಅದನ್ನು ತಾವು ಸಿಂಪರಣೆ ಮಾಡಬಹುದು. ಅದೆಷ್ಟಪ್ಪ ಅಂದ್ರೆ 5 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ. ಈ ರೀತಿ ಸಿಂಪರಣೆ ಮಾಡಿದ್ರೆ ಆ ಒಂದು ಹೂ ಉದುರೋದಾಗಲಿ ಮತ್ತು ಮಗು ಉದುರೋದನ್ನು ನಾವು ತಡೆಗಟ್ಟಬಹುದು. ಮುಂದಿನ ಒಂದು ವಾರದವರೆಗೂ ಸಹ ನಮಗೆ ಅಲ್ಲಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈ ಒಂದು ಮುನ್ಸೂಚನೆಗೆ ಅನುಸಾರವಾಗಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಬೇಗ ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಶ್ರೀ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದ್ದೀರಿ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು ತುಪ್ಪ ಎಣ್ಣೆ ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ, ಖಾರದ ಆಹಾರ, ಕಹಿ ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ತಂದವರಾಗಿ ಮಧುಮೇಹದ ಬೊಜ್ಜು ತಳ್ಳುವರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಶಕ್ತರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಸಫಲರಾಗಿ ಬಾರದ ಮಳೆ ತಂದ ಬೆಂಕಿ ಜಿಗಿಯಳುವವರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ ಜೀವನ ಮುಚ್ಚಿ ಬಯಲ ಹೊಟ್ಟೆ ಬಿರಿಯುವುದು